ಮ್ಯೂಕೋರ್ ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ. ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ. ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು. ಸಾಹುಕಾರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ. ಕೃಷಿ, ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಇನ್ನು ಮುಂದೆ ಕೇಳಿ ಮುಧೋಳ ತಾಲೂಕಿನ ಮಂಟೂರು ಗ್ರಾಮದ ಕೃಷಿ ಅನುಭವಿ HL ಮೇಟ್ವುಡ್ ಅವರೊಂದಿಗೆ ಸಂದರ್ಶನವನ್ನು. ಇವರನ್ನು ಸಂದರ್ಶಿಸುತ್ತಾರೆ ನವೀನ್ ಕುಮಾರ್ ಕದ್ರಿ. ರೈತ ಬಾಂಧವರೇ, ಮುಧೋಳ ತಾಲೂಕು ಮಂಟೂರು ಗ್ರಾಮದ ಪ್ರಗತಿಪರ ರೈತರಾದ HL ಮೇಟ್ವುಡ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರು ತಮ್ಮ ಕೃಷಿ ಅನುಭವಗಳನ್ನು ಈಗ ಹಂಚಿಕೊಳ್ಳಲಿದ್ದಾರೆ. HL ಮೆಟ್ಗೂಡ್ ಅವರೇ, ನಮಸ್ಕಾರ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. HL ಮೆಟ್ಗೂಡ್ ಅವರೇ, ನೀವು ಕೃಷಿ ಕ್ಷೇತ್ರದಲ್ಲಿ ಇದ್ದೀರಿ, ವಿದ್ಯಾವಂತರು. ನೀವು ವಿದ್ಯಾವಂತರಾದರೂ ಕೂಡ ನೀವು ಕೃಷಿ ಕ್ಷೇತ್ರದಲ್ಲಿ ಇದ್ದೀರಿ. ಏನು ನಿಮಗೆ ಕೃಷಿ ಕ್ಷೇತ್ರದ ಒಂದು ಒಲವು ಹೇಗೆ ಬಂತು ನಿಮಗೆ ಹೇಳಿ. ನಮ್ಮ ಮನೆತನ ಮೊದಲಿನಿಂದಲೂ ಕೃಷಿಯಲ್ಲಿ ಇದ್ದಂಥ ಮನೆತನ. ಅದಕ್ಕಾಗಿ ನಾವೆಲ್ಲ ಶಾಲೆ ಕಲಿತು ಏನಾದರೂ ಒಂದು ಮಾಡಬೇಕನ್ನುವಂಥದ್ದು ಮನೆ ಎಲ್ಲರದ ಹಿರಿಯರ ಅಪೇಕ್ಷೆ ಇತ್ತು. ಆದರೂ ನನಗೆ ಕೃಷಿ ಮೇಲೆ ಹೆಚ್ಚು ಅವಲಂಬಿ ಆಗಿ ಶಾಲೆ ಕಲಿದು ಬೇಸಿ ಧಾರವಾಡದಲ್ಲಿ ಕಲಿತಾ ಇದ್ದೀವಿ. ಆದರೂ ಬಿಟ್ಟು ನಾ ಬಂದು ಇಲ್ಲಿ ಅವಾಗ ತಾನೇ ಬೋರ್ ಇದು ಅಂತೇಳಿ ಇದ್ದು ಈಗ 25-30 ವರ್ಷದ ಹಿಂದೆ. ಅವಾಗ ಬಂದು ನಾವು ಫಸ್ಟು ಒಂದು ನಮ್ಮ ಹೊಲದಲ್ಲಿ ಬೋರ್ ಹಾಕಿದ್ದೀವಿ, ನೀರು ಚೆನ್ನಾಗಿ ಬಿತ್ತು. ಅವತ್ತಿನಿಂದ ಹೆಚ್ಚು ನಾವು ಕೃಷಿಗೆ ಅವಲಂಬಿತರಾಗಿ ಕೃಷಿಯಲ್ಲಿ ಹೆಚ್ಚು ನಾವು ತೊಡ್ಕೊಂಡಿದ್ದೀವಿ. ಏನು ನೋಡ್ತೀವಿ ನಾವು ಅಂದರೆ ವಿದ್ಯಾವಂತರು ಅಂದರೆ ವಿದ್ಯೆ ಕಲಿತು ಸಿಟಿ ಕಡೆ ಹೋಗ್ತಾರೆ. ಕೃಷಿ ಬೇಡ, ಕೃಷಿಯಲ್ಲಿ ಏನಿಲ್ಲ, ಲಾಭ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಕೃಷಿ ಭೂಮಿಯನ್ನು ಬಿಟ್ಕೊಂಡು ಹೋಗ್ತಾರೆ. ಎಷ್ಟೋ ಕಡೆ ಏನು ಚಟುವಟಿಕೆ ಇಲ್ಲ, ಪಾಲು ಬಿದ್ದಿದೆ, ಇಲ್ಲಿ ಕೂಲಿ ಆಳು ಸಿಗಲ್ಲ ನಡೆಸಲಿಕ್ಕೆ. ಇಂಥ ಒಂದು ಸಂದರ್ಭದಲ್ಲಿ ನೀವು ಕೃಷಿ ಕ್ಷೇತ್ರಕ್ಕೆ ಬಂದಿದ್ದೀರಿ, ನಮ್ಮ ಈ ವಿದ್ಯಾವಂತರ ಯುವಕರಿಗೆ ಏನು ನೀವು ಬುದ್ಧಿವಾದ ಹೇಳ್ತೀರಿ? ಈಗ ಕೃಷಿ ಅಂದರೆ ಅಷ್ಟು ಸರಳ ಆದಂಥ ಕೆಲಸ ಅಲ್ಲ. ಆದರೂ ಎಲ್ಲರೂ ನಾವು ಈ ಥರ ಅಂದರೆ ಎಲ್ಲರೂ ನೌಕರಿ ಅಂದರೆ ಎಲ್ಲರಿಗೂ ನೌಕರಿ ಸಿಗೋಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ನೌಕರಿ ಮಾಡಿದರೆ ತಿನ್ನಕ್ಕೆ ರೈತ ಬೆಳೆದ ಬೆಳೆಯನ್ನು ನಾವು ಇವತ್ತು ತಿನ್ನಲಿಕ್ಕೆ ನಾವು ಜಗತ್ತಿಗೆ ಅಥವಾ ನಮ್ಮ ದೇಶಕ್ಕಾಗಿ ರೈತರಿಂದನೇ ದುಡಿಮೆಯಿಂದನೇ ಹೆಚ್ಚು ಈಗ ಹೆಚ್ಚು ದೇಶ ಅವಲಂಬಿತ, ಕೃಷಿಯಲ್ಲಿನ ಹೆಚ್ಚು ಅವಲಂಬಿತ ದೇಶ. ಅದಕ್ಕೆ ನಾವು ಹೆಚ್ಚು ಕೃಷಿಗೂ ಹೆಚ್ಚು ನಾವು ಅವಲಂಬ ಕೊಡೋಕೆ, ಬರೀ ನೌಕರಿ ಅದು ಅದು ಅಂತ ಹೋದರೆ ಕೃಷಿ ಮಾಡೋರು ಯಾರು? ಅದಕ್ಕೂ ನಾವು ಹೆಚ್ಚು ಯುವಕರು ಕೃಷಿಗೆ ನಾವು ಹೆಚ್ಚು ಒತ್ತು ಕೊಟ್ಟರೆ ಇನ್ನೂ ನಮ್ಮ ದೇಶವನ್ನು ಅಭಿವೃದ್ಧಿ ಪಥದತ್ತ ನಾವು ಯಾಕೆ ಯುವಕರ ಕೈಯಲ್ಲಿ ಐತಿ. ಯುವಕರು ಹೆಚ್ಚು ಕೃಷಿಗೂ ಹೆಚ್ಚು ಆದ್ಯತೆ ಕೊಡಬೇಕು ಅನ್ನೋದು ನನ್ನ ಅಪೇಕ್ಷೆ. ಕೃಷಿಯಲ್ಲಿ ಭವಿಷ್ಯ ಇಲ್ಲ, ಇದೆಲ್ಲ ಮಾತು ಸುಳ್ಳು ಅಂತ ಹೇಳ್ತೀರಿ ನೀವು ಅಲ್ವಾ? ಕೃಷಿಯಲ್ಲಿನ ಭವಿಷ್ಯದ ಮಾಡ್ಕೊಂಡ್ರೆ ಅದರಿಂದ ಸಾಕಷ್ಟು ಐತಿ. ಆದರೂ ಇವತ್ತಿನ ನೈಸರ್ಗಿಕ ಸಮಸ್ಯೆ, ಇವತ್ತು ಮಳೆ ಇಲ್ಲ, ಇದ್ದ ನೀರಿನ ಮಟ್ಟ ಕೆಳಗೆ ಹೋಗ್ಯದಿ, ಈ ಥರದಿಂದ ನಾನಾ ಥರದಿಂದ ಕೃಷಿಗೆ ಹೆಚ್ಚು ತ್ರಾಸದ. ಆದರೂ ನಾವು ಎದೆಗುಂದದ ರೈತರು, ಆದರೂ ನಾವು ಇವತ್ತು ಕೃಷಿಯನ್ನು ಅವಲಂಬಿತರಾಗಿದ್ದೀವಿ. ಕೃಷಿಯನ್ನು ನಾವು ನಂಬಿ ಕೃಷಿಯಲ್ಲಿ ನಾವು ಹೆಚ್ಚು ಅದರಿಂದ ನಾವು ಕೆಲಸ ಮಾಡಬೇಕಾಗೈತಿ. ಅದಕ್ಕೆ ಮಳೆ ಆಯ್ತು ಇದಾತಂದ್ರೆ ನೀರಿನ ಮಟ್ಟನೂ ಮೇಲೆ ಬಂದು ಏನಾದ್ರು ಸ್ವಲ್ಪ ಇದಾಗೈತಿ. ಆದರೂ ಇವತ್ತಿನ ಪರಿಸ್ಥಿತಿ ಒಳಗೆ ಕೃಷಿ ಭಾಳ ಶೋಚನೀಯ ಸ್ಥಿತಿಯೊಳಗೈತಿ. ಮಾಡುವುದು ನೀರಿನ ಮಟ್ಟ, ನೀರು ಈ ಕೃಷಿಗೆ ಹೆಚ್ಚು ಅವಶ್ಯ ಅಂದ್ರೆ ನೀರು. ನೀರಿಲ್ಲದೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ನೀರು ಇದ್ದಾಗನ ಕೃಷಿ. ಈ ರೀತಿ ನಮಗೆ ನೀರಿನ ಅವಲಂಬಿತ, ನೀರು ನಾವು ಯಾವ ರೀತಿ ಇದು ಮಾಡಬೇಕಂತೇಳಿ ಅದನ್ನು ನಾವು ಚೆಕ್ ಡ್ಯಾಮ್ ನಿರ್ಮಾಣ ಮಾಡ್ಕೋಬೇಕು. HL ಮೆಟ್ಗೂಡ್ ಅವರೇ, ಈ ಕೃಷಿ ಇದು ನಿಮಗೆ ಹೇಳಿದ್ರಲ್ಲ, ನೀರಿನ ಮಟ್ಟ ಕಡಿಮೆ ಆಗಿದೆ, ಮಳೆ ಕಡಿಮೆ ಆಗಿದೆ, ಇದಕ್ಕೆಲ್ಲ ಯಾರು ಕಾರಣ? ನಾವೇ ಅಲ್ವಾ? ಅದನ್ನು ಸರ್, ನಾವೀಗ ನಾವು ನೀರಿನ ಮಟ್ಟ ಈಗ ಬೋರ್ ನಾವು ಹಾಕೋದ್ರಿಂದ 1000 ಅಡಿ ಒಳಗೆ ನಾವು ಹೋಗಿವ್ರಿ ಕೆಳಗಡೆ. ಈಗ ನೀರಿನ ಮಟ್ಟ ಕೆಳಗೆ ಹೋಗೋಣ ಮತ್ತು ಭೂಮಿಯ ಗುರುತ್ವಾಕರ್ಷಣೆ ಕಡಿಮೆ ಆಗಿ ಮಳೆನೂ ಆಗೋದಿಲ್ಲ ಅನ್ನುವಂಥದ್ದು ನಾವು ವೈಜ್ಞಾನಿಕವಾಗಿ ನಾವು ಅದನ್ನು ಅರಿತುಕೊಂಡಿವಿ. ಈಗ ಅದನ್ನು ನಾವು ಪಡ್ಕೊಳ್ಳಿಕ್ಕಿನ ಈಗ ಎಲ್ಲೆಲ್ಲೇ ಹಳ್ಳ ಇದರಲ್ಲಿ ಚೆಕ್ ಡ್ಯಾಮ್ ನಿರ್ಮಾಣ ಮಾಡ್ಕೊಂಡು ಗುಡ್ಡಗಾಡ ಒಡ್ಡ ಹಾಕೊಂಡು ಹೆಚ್ಚು ಮಳೆ ಆದಾಗ ನೀರು ನಿಲ್ಲುವುದರಿಂದ ಭೂಮಿಯೊಳಗೆ ನೀರು ಇಂಗುವುದರಿಂದ ಮತ್ತು ನೀರಿನ ಮಟ್ಟ ಮೇಲೆ ಬರ್ತೈತೆ ಅನ್ನುವಂಥದ್ದು ನಾವು ಅರಿತುಕೊಂಡು ಹೆಚ್ಚು ನಾವು ಈಗ ಚೆಕ್ ಡ್ಯಾಮ್ ನಿರ್ಮಾಣ ಮಾಡೋದು ಅಂಥವ್ನ ಇಂಥವನ್ನ ಈಗ ಸಾಕಷ್ಟು ನಾವು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಒಳಗೆ ಮಾಡೋಕ್ಕೆ ಸಾಧ್ಯ ಇದೆ. ಅಂಥವನ್ನ ಈಗ ಸರ್ಕಾರ ಒಂದು ಯೋಜನೆ ಅದ ಅವನು ಎಲ್ಲರೂ ನಾವು ರೈತರು ತೊಗೊಂಡು ಎಲ್ಲಿ ನಮ್ಗೆ ಅನುಕೂಲ ಐತಿ ಅಲ್ಲಿ ಮಾಡ್ಕೊಳ್ಳೋಕೆ ಎಲ್ಲ ರೈತರೂ ಅದನ್ನು ಕಾರ್ಯರೂಪಕ್ಕೆ ತರುವಂಗೆ ರೈತರಲ್ಲಿನೂ ಒಂದು ಮನವರಿಕೆ ಮಾಡುವಂಥದ್ದನ್ನು ನಾವು ಇವತ್ತಿನ ದಿನ ಮಾಡಬೇಕಾಗಿತ್ತು. ಅಂದರೆ ಮೊದಲೆಲ್ಲ ಮಳೆ ಸಾಕಷ್ಟು ಬರ್ತಾ ಇತ್ತು, ಆದರೆ ಬೆಳೆ ಕಡಿಮೆ ಇತ್ತು, ಆಮೇಲೆ ತಾಂತ್ರಿಕತೆ ಕೂಡ ಕೃಷಿ ಕ್ಷೇತ್ರದಲ್ಲಿ ಎಲ್ಲ ಅಷ್ಟೊಂದು ಇರಲಿಲ್ಲ. ಈಗ ಎಲ್ಲ ಅವೇರ್ನೆಸ್ ಬಂದಿದೆ, ಅರಿವು ಎಲ್ಲ ಬಂದಿದೆ, ಆದರೂ ಮಳೆ ಕೈ ಕೊಡ್ತಾ ಇದೆ. ಆ ಸಮಸ್ಯೆ ಇದೆ, ಸಮಸ್ಯೆ ಇದೆ, ಸಮಸ್ಯೆಗೆ ಪರಿಹಾರ ಕೂಡ ನಾವು ಕಂಡುಹಿಡಿಬೇಕಲ್ಲ. ಇವತ್ತು ನಾವು ಹೆಚ್ಚು ಗಿಡ ಮರಗಳನ್ನು ಬೆಳೆಸಬೇಕು. ನಮ್ಮ ಹೊಲದ ಬದುವಿನಲ್ಲಿ ಗಿಡ ಮರಗಳನ್ನು ಬೆಳೆಸೋದ್ರಿಂದನೂ ನಾವು ಮಳೆ ಆಕೈತೆ ಅನ್ನೋವಂಥದ್ದು ನಮ್ಗೆ ಇದದ. ಅದನ್ನು ಮಾಡಬೇಕು, ಚೆಕ್ ಡ್ಯಾಮ್ ನಿರ್ಮಾಣ ಮಾಡ್ಕೋಬೇಕು. ಇವನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಏನು ಹಿಂದೆ ನಾವು ಮಳೆ ಸಾಕಷ್ಟು ಆಕ್ಕಿತ್ತು ಅದೇ ಥರ ಆಗುವ ರೀತಿಯಲ್ಲಿ ನಾವು ಏನು ಮಾಡಬೇಕು ಅನ್ನೋದನ್ನು ನಾವು ರೈತರು ಯುವಕರು ಇವತ್ತಿನ ದಿವಸ ನಾವು ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕನ್ನುವಂಥದ್ದು ನನ್ನ ವಿಚಾರ. ಈಗ ಏನೆಲ್ಲ ಬೆಳೆಸ್ತೀರಿ ನೀವು, ಏನೆಲ್ಲ ಬೆಳೆಯಿದೆ ನಿಮ್ಮ ಕೃಷಿ? ಕೊಯ್ನ ಜೋಳ ಮತ್ತು ಉಳ್ಳಾಗಡ್ಡಿ ಸೂರ್ಯಪಾನ ಇವನು ಹೆಚ್ಚು ನಮ್ಮ ಭೂಮಿಯಲ್ಲಿ ನಾವು ಇಲ್ಲಿ ಬೆಳೀತಾ ಇದ್ದೀವಿ. ಸಮಗ್ರ ಕೃಷಿಯಲ್ಲಿದ್ದೀರಿ ನೀವು, ಒಂದನ್ನೇ ಹೊಂದ್ಕೊಂಡಿಲ್ಲ, ನೀವು ಒಂದನ್ನೇ ನಂಬ್ಕೊಂಡಿಲ್ಲ. ಕಬ್ಬು ಇದೆ, ಚೆಂಡು ಹೂ ಇದೆ, ಸೂರ್ಯಕಾಂತಿ ಇದೆ ಅಂತ ಹೇಳಿದ್ರಿ, ಮೆಕ್ಕೆಜೋಳ, ಆಮೇಲೆ ಉಳ್ಳಾಗಡ್ಡಿ ಕೂಡ ಇದೆ. ಇಷ್ಟು ಮುಖ್ಯವಾದ ಬೆಳೆ ಅಂತ ಹೇಳ್ಬೋದು ನೀವು. ಇದರಲ್ಲಿ ಬೆಳೆದ ನಮ್ಮ ಒಂದು ಕ್ಷೇತ್ರದಲ್ಲಿ ಕಬ್ಬು ಮೊದಲು ಗೋವಿನ ಜೋಳ ಬೆಳೀತಿದ್ವಿ ಇಲ್ಲಿ ನಾವು ಹೆಚ್ಚು, ಕಬ್ಬು ಭಾಳ ಕಡಿಮೆ. ಅದ ಕಾಲಾಂತರದಿಂದ ಕಬ್ಬು ಹೆಚ್ಚಾಗಿ ಗೋವಿನ ಜೋಳ ಕಡಿಮೆ ಆಗಿದೆ ಇಲ್ಲಿ ನಮ್ಮ ಇದರೊಳಗೆ. ನಮ್ಮಲ್ಲಿ ಪ್ರಸಿದ್ಧ ನಮ್ಮ ಮುದಳ ತಾಲೂಕು ಬಾಲ್ಕೋಟ್ ಬಿಜಾಪುರ ಬಾಲ್ಕೋಟ್ ಎರಡೂ ಅವಳಿ ಜಿಲ್ಲೆ ಒಂದೇ ಇದ್ದಾಗ ಇಲ್ಲಿ ನಮ್ಮ ಮಂಟ್ರೂರು ಮುದಳ ತಾಲೂಕು ಮಂಟ್ರೂರಲ್ಲಿ ಗೋವಿನ ಜೋಳ ಬೆಳೆಯಲಿಕ್ಕೆ ಪ್ರಸಿದ್ಧ ಭೂಮಿ ನಮ್ಮದಿಲ್ಲಿ. ಇಳುವರಿಯೊಳಗೆ ಸಾಕಷ್ಟು ಒಂದು 40-45 ಕ್ವಿಂಟಲ್ವರೆಗೂ ನಮ್ಮಲ್ಲಿ ಬೆಳೆಯೋಕೆ ಅಷ್ಟು ಭೂಮಿ ಇದ್ದಿತ್ತು. ಈಗಾದರೂ ಅದೇ ಅಷ್ಟೇ ಭೂಮಿ ಇದ್ದದ. ಆದರೂ ಈಗ ಗೋವಿನ ಜೋಳ ಕಡಿಮೆ ಆಗಿ ಹೆಚ್ಚು ಇವತ್ತು ಕಬ್ಬಿಂದು ದುಡ್ಡು ಜಾಸ್ತಿ ಅದು ಅಂತೇಳಿ ಕಬ್ಬು ಜಾಸ್ತಿ ಆಯಿತು. ಆದರೂ ಕಬ್ಬಿಂದು ಪರಿಸ್ಥಿತಿ ಎಲ್ಲರೂ ನಮ್ಮ ಹೇಳಿದ್ದಾರೆ ಈಗಾಗಲೇ. ಖರೆ ಕಬ್ಬಿನ ಏನು ಪರಿಸ್ಥಿತಿ ಕಬ್ಬಿದು ಹೇಳಿ. ಕಬ್ಬಿಂದು ಇವತ್ತು ನಾವು ಒಂದು ವರ್ಷ ಕಟಾವಾಗಲಿ 12-13 ತಿಂಗಳು ಕಟಾವಾದರೆ ಹೊಳ್ಳಿ ನಮಗೆ ಬಿಲ್ ಬರೋದು 5-6 ತಿಂಗಳು ಒಂದು ವರ್ಷ ಈ ರೀತಿ. ಈಗಿನ ಒಂದು 3-4 ವರ್ಷದಲ್ಲಿ 4-5 ವರ್ಷದಾಗ ಈ ರೀತಿ ಕಬ್ಬಿನ ಬಿಲ್ ರೈತರಿಗೆ ಸಿಗೋದು ಕಷ್ಟ ಆಗಿದೆ. ಬಿಲ್ ಬರೋದು ಲೇಟ್ ಆದರೂ ಕೂಡ 5-6 ವರ್ಷದಿಂದ ಆದರೂ ಕಬ್ಬೇ ಬೆಳೆಸ್ತಾರಲ್ಲ, ಇನ್ನು ಹೆಚ್ಚು ಹೆಚ್ಚು ಹೆಚ್ಚು ಕಬ್ಬು ಬೆಳೆಸ್ತಾರಲ್ಲ, ಯಾಕೆ ಇದು? ಅದೇ ಅದಷ್ಟು ಸ್ವಲ್ಪ ಸರಳ ಬೆಳೆ. ಈ ರೀತಿಯಾಗಿ ಹೆಚ್ಚು ಲೇಬರ್ ಖರ್ಚು ಕಡಿಮೆ ಇವೆಲ್ಲ ಉಳಿದ ನಾವು ಏನು ಬೆಳಿತೀವಲ್ಲ ಆ ಬೆಳೆಗೆ ಹೆಚ್ಚು ಲೇಬರ್ ಖರ್ಚು ಜಾಸ್ತಿ ಅಂತೇಳಿ ರೈತ ಇವತ್ತು ಉಳಿತಾಯಕ್ಕಾಗಿ ಕಬ್ಬು ಅಂತ ತಾನು ಕಬ್ಬರಿಂದನೂ ಇವತ್ತಿನ ದಿನ ಲುಕ್ಸಾನ್ ಆಗುವಂಥ ಪರಿಸ್ಥಿತಿ ರೈತರಿಗೆ ಐತಿ. ಕಬ್ಬು ಬೆಳೆಯಲ್ಲಿ ಪರಿಶ್ರಮ ಕಡಿಮೆ ಇದೆ, ಒಂದ್ಸಲ ಆಗ್ಬಿಟ್ರೆ ಆಯ್ತು ಆಗ್ತಾ ಇರುತ್ತೆ, ಆಮೇಲೆ ಪೇಮೆಂಟ್ ಅಂತೂ ಲೇಟ್ ಬರುತ್ತೆ. ಅಂದರೆ ಕಬ್ಬಲ್ಲಿ ಆರಾಮವಾದ ಒಂದು ಬೆಳೆ ಆದರೂ ಪೇಮೆಂಟಲ್ಲಿ ತ್ರಾಸಾಗ್ತಾ ಇದೆ. ಅದಕ್ಕಾಗಿ ನೀವು ಸಮಗ್ರ ಕೃಷಿಯಲ್ಲಿದ್ದೀರಿ ಅಲ್ವಾ? ಚೆಂಡು ಹೂ ಕೂಡ ಬೆಳೆಸ್ತಾ ಇದ್ದೀರಿ ನೀವು, ಸೂರ್ಯಕಾಂತಿ ಕೂಡ ಬೆಳೆಸ್ತಾ ಇದ್ರಿ, ಮೆಕ್ಕೆಜೋಳ ಕೂಡ. ಈ ಚೆಂಡು ಹೂ ಬಗ್ಗೆ ಹೇಳಿ, ಚೆಂಡು ಹೂ ಅದರೊಂದು ಉತ್ಪಾದನೆ, ಅದರೊಂದು ಬೇಸಾಯದ ಬಗ್ಗೆ ಹೇಳಿ. ಚೆಂಡು ಹೂ ಇವತ್ತು ಇತ್ತಿತ್ತಲಾಗಿ ನಮ್ಗೆ 4-5 ವರ್ಷ ಆಯ್ತು ನಮ್ಮಲ್ಲಿ ಈಗ ಚೆಂಡು ಹೂ. ಪ್ಯೂರ್ಲಿ ಸಾವಯವ, ಅದಕ್ಕೆ ಯಾವುದೇ ರಾಸಾಯನಿಕ ಗೊಬ್ಬರ ಆಗಲಿ ಇನ್ನಿತರ ಯಾವುದೇ ಔಷಧಿಗಳನ್ನ ಯಾವುದೇ ಸಿಂಪರಣೆ ಮಾಡೋಂಗಿಲ್ಲ, ಗೊಬ್ಬರವನ್ನು ಹಾಕೋಂಗಿಲ್ಲ ರಾಸಾಯನಿಕ. ಅದಕ್ಕೆ ಕೊಟ್ಟಿ ಗೊಬ್ಬರ ನಮ್ಮ ತಿಪ್ಪೆ ಗೊಬ್ಬರ, ಅದನ್ನು ಬಿಟ್ಟರೆ ಅವರೇ ಕೊಡುವಂಥ ಸಾವಯವ ಸ್ಪ್ರೇ ಔಷಧಿಯನ್ನು ನಾವು ಸ್ಪ್ರೇ ಮಾಡಬೇಕು ಇಷ್ಟ. ಅವರೇ ಕೊಡೋದಂದ್ರೆ ಯಾರು ಕೊಡೋದು? ಅದು ಅವರು ಒಂದು ಕಂಪ್ನಿಯವ್ರಿಗೆ ಅಗ್ರಿಮೆಂಟ್ ಅದಾರೆ ರೈತರು ನಮ್ಗೆ, ಅವ್ರಿಗೆ ಅಗ್ರಿಮೆಂಟ್ ಅದಾರೆ. ಆ ಅಗ್ರಿಮೆಂಟ್ ಪ್ರಕಾರ ಅವರು ಪ್ಯೂರ್ ಸಾವಯವ. ನಾವು ರೈತರಿಗೆ ಸಾಕಷ್ಟು ಅವರು ಸಾವಯವ ಬಗ್ಗೆ ಅದರ ರೈತರಿಗೆ ತಿಳುವಳಿಕೆ ಹೇಳಿ ಆ ರೀತಿಯೊಳಗೆ ಅವ್ರ ಇದ್ರ ಪ್ರಕಾರನ ಈ ಸಾವಯವ ಆಗಿ ಅದನ್ನು ನಾವು ಚೆಂಡು ಹೂ ಬೆಳೆದ ಅವರೇ ಪ್ರತಿ ಟನ್ನಿಗೆ 10,000 ಹಂಗೆ ಖರೀದಿ ಮಾಡಿ ಯಾವುದೇ ತೊಂದರೆ ಇಲ್ಲದ ಅಲ್ಲೇ ಸ್ಪಾಟಿಗೆ ಬಂದು ತೂಕ ಮಾಡಿ ಎಲ್ಲನೂ ಅವರ ಲೋಡಿಂಗ್ ಮಾಡ್ಕೊಂಡು ತಾವ ಹೋಗುವಂಥ ಒಂದು ಕೆಲಸ ಅವ್ರು ಮಾಡ್ತಾರೆ. ಅದು ರೈತರಿಗೆ ಹೆಚ್ಚು ಅನುಕೂಲ ನಮ್ಮಲ್ಲಿ ಈಗ ಆಗೈತಿ. ಇಲ್ಲಿ ಅಂದರೆ ಕಂಪ್ನಿ ಜೊತೆಯಲ್ಲಿ ಚೆಂಡು ಹೂ ಬೆಳೆಸಲಿಕ್ಕೆ ಎಗ್ರಿಮೆಂಟ್ ಮಾಡಿದ್ರೇ ಚಲೋ ಕಾಣ್ತದೆ ನಿಮಗೆ, ಅಂದರೆ ತ್ರಾಸ ಇಲ್ಲ, ಆದರೂ ಇನ್ಕಮ್ ಕೂಡ ಕಡಿಮೆ ಆಗ್ಬೋದಲ್ಲ. ಕಂಪ್ನಿಯವರು ಲಾಭ ಮಾಡಿಕೊಂಡಲ್ಲ ಮಾಡೋದು, ಆ ಲಾಭ ನೀವೇ ಮಾಡಿದರೆ ಅದು ಲಾಭ ನಿಮಗೆ ಸಿಗ್ತಾಯಿತ್ತಲ್ಲ, ಅದಕ್ಕೇನು ಪ್ರಯತ್ನ ಇಲ್ವಾ? ಅದು ಇಳುವರಿ ನಾವು ಅದು ಬೆಳೆ ಒಂದು ವರ್ಷ ಜಾಸ್ತಿ ಇಳುವರಿ ಬರ್ತದೆ, ಒಂದು ವರ್ಷ ಏನು ಹವಾಮಾನ ವೈಪರೀತ್ಯದಿಂದ ನುಕ್ಸಾನು ಆಗೈತೆ ಅದು ಅದು ಈ ರೀತಿನ ಹವಾಮಾನ ಇದ್ರ ಮೇಲೆ ಹೆಚ್ಚು ಸೆಕೆ ಹೆಚ್ಚು ಬಿಸಿಲಿದ್ರೆ ಆ ಬೆಳೆನೂ ಸ್ವಲ್ಪ ಇಳುವರಿ ಭಾಳ ಕಡಿಮೆ ಬರ್ತದೆ. ತಂಪು ಹೆಚ್ಚು ಆ ವರ್ಷ ಜಾಸ್ತಿ ಇರ್ತೈತಿ, ಆ ವರ್ಷ ಇಳುವರಿ ಜಾಸ್ತಿ ಬರ್ತೈತಿ. ಇನ್ನು ಮಾರ್ಕೆಟ್ ಬಗ್ಗೆ ಹೇಳ್ಬೇಕಂದ್ರೆ ಮಾರ್ಕೆಟ್ ಅವರು ಹೆಚ್ಚು ಇನ್ನೂ ರೇಟ್ ಅದ ಬೇರೆ ಇರ್ಬೋದು, ಆದರೂ ಅವರು ನಮ್ಮ ಅಗ್ರಿಮೆಂಟ್ ಪ್ರಕಾರ ಟನ್ನಿಗೆ 10,000 ನಮ್ಮಲ್ಲಿ ಖರೀದಿ ಮಾಡಿ ಹೋಯ್ತಾರು. ಇನ್ನೂ ರೇಟ್ ಜಾಸ್ತಿ ಅದ, ಅವ್ರ ಲಾಭಕ್ಕೆ ಕಂಪ್ನಿಯವ್ರ ಲಾಭನ ಅವರು ರೈತರಿಗಿಂತನೂ ಅವ್ರು ಹೆಚ್ಚು ಲಾಭ ತಗೊಳಕ್ಕೂ ಅದು ಆ ರೀತಿ ಅವರಲ್ಲಿ ಮಾರ್ಕೆಟಿಂಗ್ ಐತಿ ಅಂತ ನಾನು. ಮುಖ್ಯವಾಗಿದ್ರ ಅನುಭವ ಅಂದರೆ ಚೆಂಡು ಹೂವಲ್ಲಿ ನಿಮ್ಮದು ಅಂದರೆ ರಿಸ್ಕ್ ಬೇಡ ಅನಿಸ್ತಾ ಇದೆ ನಿಮಗೆ, ಅಂದರೆ ಹವಾಮಾನದ ವೈಪರೀತ್ಯದಿಂದ ಬೆಳೆ ಕಡಿಮೆ ಬರ್ಬೋದು, ಆಗ ರಿಸ್ಕ್ ಜಾಸ್ತಿ ಇದೆ, ಆ ರಿಸ್ಕ್ ಕಂಪ್ನಿಯವರೇ ತಗೋತಾರೆ ಅಲ್ವಾ? ಅದು ಏನಿಲ್ಲ, ನಮಗೆ ಎಷ್ಟು ನಾವು ಇಳುವರಿ ಬರ್ತೈತಿ ಅದ್ರ ಮೇಲೆ ಅವ್ರ ತೂಕದ ಮೇಲೆ ರೇಟ್ ಇರ್ತೈತಿ, ಆ ರೇಟ್ ಪ್ರಕಾರ ಅವರು ಪೇಮೆಂಟ್ ಮಾಡ್ತಾರೆ. ಅದು ಜಾಸ್ತಿ ಆದರೆ ಜಾಸ್ತಿ ಇರ್ತೈತಿ ಪೇಮೆಂಟ್, ಕಮ್ಮಿ ಆದರೆ ಕಮ್ಮಿ. ನುಕ್ಸಾನ ಆದ್ರೂ ರೈತರಿಗೆ ಹೊರೆ, ಅದು ಕಂಪ್ನಿಯವ್ರಿಗೆ ಏನು ಹೊರೆ ಇಲ್ಲ. ಅವರು ಕೊಟ್ಟಂಥದ ಸ್ವಲ್ಪ ಅವರು ಅದರದ್ದು ಏನು ಬೀಜದ ಬತ್ತು ಔಷಧದ್ದು ಅದನ್ನೆಲ್ಲ ಪೇಮೆಂಟ್ನಲ್ಲೇ ಕಟ್ ಮಾಡಿ ಉಳಿದದ್ದು ನಮಗೆ ಬ್ಯಾಂಕಿಗೆ ನೇರ ಅಕೌಂಟ್ ರೈತರ ಅಕೌಂಟ್ಗೆ ಜಮಾ ಮಾಡುವಂಥ ಒಂದು ಸಿಸ್ಟಮ್ ಅವರ ಕಂಪ್ನಿಯವರು ಮಾಡ್ತಾ ಇದ್ದಾರೆ. ಎಷ್ಟು ವರ್ಷದಿಂದ ನೀವು ಈ ಎಗ್ರಿಮೆಂಟ್ ನಡೆಸ್ತಾ ಇದ್ರಿ ಚೆಂಡು ಹೂ ಉತ್ಪಾದನೆ ಬಗ್ಗೆ? ಈಗ 4-5 ಐದು ವರ್ಷ ಐತೆ ಅವ್ರು ಇಲ್ಲಿ ನಮ್ಮ ಅಗ್ರಿಮೆಂಟ್ ಮಾಡಿಕೊಂಡು. ಸುಮಾರು 5 ಇದು ಈ ಒಂದು ಬೇಸಾಯ ನಡೀತಾ ಇದೆ, ಕಂಪ್ನಿಗೆ ಮಾರುವಂಥ ವ್ಯವಸ್ಥೆ ನಡೀತಾ ಇದೆ, ಅಂದರೆ ಈ 5 ನಿಮ್ಗೇನು ತೊಂದರೆ ಬಂದಿಲ್ಲ? ಏನು ತೊಂದರೆ ಏನಿಲ್ಲ, ಆದರೂ ಇದು ಹವಾಮಾನ ವೈಪರೀತ್ಯದಿಂದನೇ ರೈತರಿಗೆ ನುಕ್ಸಾನ ಆಗ್ಬೋದು. ಅದು ಹವಾಮಾನದ ಮೇಲೇ ರೈತರ ಲಾಭ ಹಾನಿ ನಾವು ಇದನ್ನು ಮಾಡ್ಬೋದು. ಒಳ್ಳೆಯ ತಂಪು ವಾತಾವರಣ ಇದ್ದರೆ ಹೆಚ್ಚು ಇಳುವರಿ ಬರ್ತದೆ, ಮತ್ತು ಹವಾಮಾನ ವೈಪರೀತ್ಯ ಇದ್ದರೆ ಕಡಿಮೆ ಇಳುವರಿ ಬರ್ತೈತಿ. ಲಾಭ ಅದು ಹವಾಮಾನದ ಇದ್ರ ಮೇಲೇ ನಾವು ತಿಳ್ಕೊಬೇಕಾಗತ್ತಿ. ಅಷ್ಟು ಉಳಿದಿದ್ದೆಲ್ಲ ಅದು ರೈತರು ಸರಳ ಬೆಳೆ, ಅದು ಏನು ಅಷ್ಟೇನು ಕಠಿಣವಾದಂಥ ಬೆಳೆ ಏನಲ್ಲ. ಹೆಚ್ಚು ಲೇಬರ್ ಇನ್ನೇನು ಅದನ್ನು ಇದು ಮಾಡೋ ಕಟಾವು ಟೈಮ್ದಾಗ ಅಷ್ಟೇ ಲೇಬರ್ ಖರ್ಚು ಜಾಸ್ತಿ, ಉಳಿದ ಟೈಮ್ದಾಗ ಏನು ಅಷ್ಟೇನು ಲೇಬರ್ ತೊಗೊಳ್ಳುವಂಥದ್ದು ಏನಿಲ್ಲ. 5 ನಿಮ್ಗೇನಂತ ನುಕ್ಸಾನ್ ಆಗಿಲ್ಲ ಅನಿಸ್ತದೆ, ಅದಕ್ಕೆ ನೀವು ಮುಂದುವರಿಸ್ತಾ ಇದ್ರಿ ಕಂಪ್ನಿ ಜೊತೆಯಲ್ಲಿ? 1 ಈ ಹವಾಮಾನ ಇದರಿಂದ ನುಕ್ಸಾನ ಆಯ್ತ್ರಿ, 1 ಭಾಳ ಅತಿ ನುಕ್ಸಾನ ಆಯ್ತು ಅದ್ರದ್ದು ಆ ಬೆಳೆಯಿಂದ. ಒಟ್ಟು ಅತಿ ಮಳೆನೂ ಆಗಲಿಲ್ಲ, ಬಿಸಿಲು ಜಾಸ್ತಿ, ಗಾಳಿ ಇದರಿಂದ ಅದು ರೋಗ ಜಾಸ್ತಿ ಆಗಿ ಹಿಂಗಾಗಿ ಅದು ಇಳುವರಿ ಅತಿ ಕಮ್ಮಿ ಆಗಿಬಿಡ್ತೀವಿ ಆ ವರ್ಷ. ಆ ವರ್ಷ ಅದು ಖರ್ಚಿಗೆ ಅದಕ್ಕೆ ಆಗುವಂಥ ಒಂದು ಇದಾಯ್ತು ರೈತರಿಗೆ. ಆ ಒಂದು 1 ಅಂತೂ ಲಾಸ್ ಆಗಿದೆ, ಉಳಿದ ವರ್ಷ ಅಂತ ಪರವಾಗಿಲ್ಲ, ಚೆನ್ನಾಗಿ ಬಂತು, ರೇಟ್ನೂ ಚಲೋ ಹೆಚ್ಚು ಕಮ್ಮಿ ರೈತರಿಗೆ ಒಂದು ಸ್ವಲ್ಪ ಅನುಕೂಲ ಆಗೈತೆ ಅಂತ ನಾವು ಹೇಳ್ಬೋದು. ಬೇರೆ ಬೇರೆ ಬೆಳೆ ಬೆಳೆಸ್ತಿರಲ್ಲ, ಆಗ ಇದೊಂದು ಕೂಡ ಒಂದು ಗ್ಯಾರಂಟಿ ಒಂದು ಆದಾಯ ಸಿಕ್ಕಿದರೆ ಉತ್ತಮ ಅನಿಸ್ತದೆ ನಿಮಗೆ ರೈತರಾಗಿ ಅಲ್ವಾ? ಹಾಂ, ಏನು ಅಡ್ಡಿಲ್ಲ, ಅದು ರೈತರಿಗೆ ಇದು ಒಂದು ಒಳ್ಳೆ ಇದು. ಎಲ್ಲ ರೈತರಿಗೆ ಕೊಡೋಕೆ ಸಾಧ್ಯ ಇಲ್ಲ, ಅವರು ಒಂದು 100 ನಮ್ಮ ಊರಲ್ಲಿ 100-300 ಜನ ರೈತರಿಗೆ ಅವರು ಇವತ್ತು ಅಗ್ರಿಮೆಂಟ್ ಮಾಡ್ಕೊಂಡು ಪ್ರತಿಯೊಬ್ಬರಿಗೆ 2 ಅಂತೆ ಅವರು ಬೀಜ ಕೊಟ್ಟ ಅವರು ಅಗ್ರಿಮೆಂಟ್ ಮಾಡ್ಕೊಂಡು ಇಲ್ಲಿ ಅವರು ಕೆಲಸವನ್ನು ಮಾಡಾಕ್ತಾರೆ ಕಂಪ್ನಿಯವರು. ಎಲ್ರಿಗೂ ಅವಕಾಶ ಇಲ್ಲ, ಅವರು ಒಂದು ಆಯ್ಕೆ ಮಾಡಿಕೊಂಡು ಒಂದಷ್ಟು ರೈತರನ್ನು ಸೇರಿಸಿ ಈ ಒಂದು ಕೃಷಿ ಮುಂದುವರಿಸ್ತಾ ಇದ್ದಾರೆ. ಇದರೊಂದು ಖರೀದಿ ಮಾಡುವಂಥ ಪೇಮೆಂಟ್ ಮಾಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅವರು ಒಂದೇ ಊರಲ್ಲಿ ನಾವೆಲ್ಲರಿಗೂ ಕೊಡೋಕ್ಕಿಂತ ಅವರು ಹೇಳು ಕಂಪ್ನಿಯವ್ರದ್ದು ಪ್ರತಿಯೊಂದು ಊರಲ್ಲಿ ಒಂದು ಕೆಲವೊಂದು ರೈತರು ಅಲ್ಲೂ ಇದನ್ನು ಮಾಡಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾವು ಅವ್ರನ್ನ ಕೇಳಿದಾಗ ಇಲ್ಲೇ ಒಂದ ಕಡೆನ ಒಂದ ಊರಾಗ ನಿಮಗೆ ಸಾಕಷ್ಟು ಏರಿಯಾ ಹಾಕೋದಿಲ್ಲ, ಯಾಕೆ ನೀವು ಇದನ್ನು ಮಾಡವಲ್ಲ, ನಾವು ಇದನ್ನು ಮಾಡಿದಾಗ ಅವರು ಇಲ್ಲ ಒಂದೇ ಊರಲ್ಲಿ ನಾವು ಇದನ್ನು ಮಾಡೋದು ಬೇಡ, ಮತ್ತೊಂದು ಊರಲ್ಲಿ ರೈತರಿಗೂ ಅವ್ರಿಗೂ ಅನುಕೂಲ ಆಗಲಿ, ಅವರು ಒಂದು ಸ್ವಲ್ಪ ಇದಾಗಲಿ ಅಂತೇಳಿ ಅನ್ನೋ ಉದ್ದೇಶದಿಂದ ನಾವು ಎಲ್ಲ ಊರಿಗೆ ಇದು ಮಾಡಾಕ್ತೀವಿ ಅನ್ನುವಂಥ ಮಾತನ್ನು ನಮ್ಮ ಮುಂದೆ ಹೇಳಿದರು. ಆ ಪ್ರಕಾರ ಪ್ರತಿಯೊಂದು ಊರಿಗೆ ಅವರು ಅಲ್ಲಿ ಅಗ್ರಿಮೆಂಟ್ ಮಾಡಿಕೊಂಡು ಅವ್ರು ರೈತರ ಜೊತೆ ವಹಿವಾಟನ್ನು ನಡೆಸ್ತಾ ಇದ್ದಾರೆ. ಕಂಪ್ನಿಯವರೊಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಈ ಒಂದು ನಡೆಸ್ತಾ ಇದ್ದಾರೆ ಈ ಒಂದು ಅಗ್ರಿಮೆಂಟನ್ನು ರೈತರ ಜೊತೆಯಲ್ಲಿ ಚೆಂಡು ಹೂ ಬೆಳೆಸುವಂಥ ಇದರಲ್ಲಿ ನಡೆಸ್ತಾ ಇದ್ದಾರೆ. ಸರಿ, ಈಗ ಚೆಂಡು ಹೂ ಆಯಿತು, ಇದರದ್ದು ಇನ್ನು ಈ ಸೂರ್ಯಕಾಂತಿ ಬಗ್ಗೆ, ನೀವು ಸೂರ್ಯಕಾಂತಿ ಕೂಡ ಬೆಳೆಸ್ತಾ ಇದ್ರಿ ಅಲ್ಲ, ಚೆಂಡು ಅಲ್ಲದೆ ಸೂರ್ಯಕಾಂತಿ ಕೂಡ ಬೆಳೆಸ್ತೀರಿ, ಇದು ಹೇಗೆ? ಇದು ಕೂಡ ಕಂಪ್ನಿ ಜೊತೆಯಲ್ಲಿ ಅಗ್ರಿಮೆಂಟ್ ಏನಾದರೂ ಇದೆಯಾ? ಇದು ಸೂರ್ಯಕಾಂತಿ ಇದೇನು ಅಗ್ರಿಮೆಂಟ್ ಅಂತೇನು ಯಾವುದೇ ಇದಿಲ್ಲ. ಇದು ನಾವು ಮಾರ್ಕೆಟ್ದಲ್ಲಿ ಬೀಜ ತೊಗೊಂಬರೋದು, ಅದು ಅತಿ ರೋಗ ಜಾಸ್ತಿ ಬೀಳಾಗ್ತದೆ ಈ ಸೂರ್ಪನ ಬೆಳೆಗೆ. ಅದು ಮುಟ್ಟು ರೋಗ ಅಂತೇಳಿ ಬರ್ತದೆ ರೀ, ಅದು ಮುಟ್ಟು ರೋಗ, ಅದು ಮುದ್ದೆ ಆಗಿಬಿಡ್ತೈತಿ, ಅದ್ರಲ್ಲಿ ಕಾಳು ಸರಿಯಾಗಿ ಬರೋಂಗಿಲ್ಲ. ಮುಟ್ಟು ರೋಗ ಅಂತ ಹೇಳ್ತಾರೆ, ಮುಟ್ಟು ರೋಗ ಅಂತಾರೆ ಅದು. ಮುಟ್ಟು ರೋಗ ಬಂತಂದ್ರೆ ಆ ಸೂರ್ಪನ ಇಳುವರಿನ ಬರೋಂಗಿಲ್ಲ ರೀ. ಹಿಂಗಾಗಿ ಅದು ನಮ್ಮಲ್ಲಿ ಕಡಿಮೆ ಈಗ ಸೂರ್ಪನ ಹಾಕೋದು ಕಡಿಮೆ ಇದು ಮಾಡಾಕ್ತಾರೆ ರೈತರು. ಅದು ಲುಕ್ಸಾನ್ ಅತಿ ಲುಕ್ಸಾನ್ ಮಾಡಾಕತ್ರಿ ಎರಡು ವರ್ಷ ಅಂತೂ. ಹಿಂಗಾಗಿ ಅದರ ಇದು ಕಡಿಮೆ, ಬಿತ್ತನೆ ಕಡಿಮೆ ಆಗೈತಿ ನಮ್ಮಲ್ಲಿ ಸೂರ್ಪನ. ಇದ್ರ ಬಗ್ಗೆ ನಿಮ್ಮ ಅನುಭವ ಹೇಗೆ, ಈಗ ಬೇರೆ ರೈತರದಂತ ಹೇಳಿದ್ರಿ, ನಿಮ್ಮ ಅನುಭವ ಹೇಳಿ ಸೂರ್ಯಕಾಂತಿ ಬೆಳೆಸೋದ್ರಲ್ಲಿ ಏನಾದರೂ ರೋಗ ಜಾಸ್ತಿ ಇತ್ತ ಅಥವಾ ಬೀಜದಲ್ಲಿ ಏನಾದರೂ ಸಮಸ್ಯೆ ಇತ್ತ ಹೇಳಿ. ಸೂರ್ಯಪನ ನಮ್ಮದು ಅನುಭವನೂ ಐತಿ, ಮತ್ತೊಬ್ಬರು ರೈತರದು ಆಗಿದೆ, ಎಲ್ಲರದು ನಮ್ಮದು ಹಿಡಿದು ಎಲ್ಲರಿಗೂ ಆ ರೀತಿ ಆಗೈತಿ. ಈಗ ಇಳುವರಿ ಬರಲಾರ್ದಕ್ಕೆ ರೈತರು ಅದನ್ನು ಕಡಿಮೆ ಮಾಡಿ ಬೇರೆ ಬೆಳೆಗೆ ಹೋಗತ್ತಾರೆ. ಎಷ್ಟು ಎಕರೆ ಬಿಟ್ರಿ ನೀವು ಇದಕ್ಕೆ ಸೂರ್ಯಕಾಂತಿ? ಜಾಸ್ತಿ ಒಂದರಿಂದ ಎರಡು ಎಕರೆ ಇಷ್ಟೇ ಇದನ್ನು ಇದು ಮಾಡೋದು. ಮತ್ತು ಗೋವಿನ ಜೋಳನೂ ಜಾಸ್ತಿ ಆಗ್ಬೇಕದು. ಇವತ್ತು ದನಗಳಿಗೆ ಕಣಿಕೆ ಅದಕ್ಕೆ ತಿನ್ನ, ಈಗ ದನಗಳಿಗಿನ ಮತ್ತು ಅದ್ರ ಮೇವು ಅದರಿಂದ ನಾವು ಇದಾಗ ಸೂರ್ಪಣದಿಂದ ಅಂತೂ ಅದು ಏನೂ ಇದು ಬರೋಂಗಿಲ್ಲ ದನಗಳಿಗೆ ಇದು ಮಾಡಲಿಕ್ಕೆ. ದನ ಕರುಗಳಿಗೆ ಮೇವು ಅಂತ ನಾವು ಇದು ಮಾಡ್ತಿಲ್ಲ, ಅದು ಬರೋದಿಲ್ಲ. ಕಣಿ ಗೊಂಜೆ ಗೋವಿನ ಜೋಳ ಜಾಸ್ತಿ ಆಗ್ತಾರೆ ಎಲ್ಲರೂ ಇದು ಬರಲಿ ಅನ್ನುವಂಥದ್ದು ಲೀಸ್ಟ್ ಇಟ್ಕೊಂಡು. ಅದಕ್ಕೆ ಗೊಂಜೋಳನು ನಮ್ಮಲ್ಲಿ ಜಾಸ್ತಿ ಇನ್ನು, ಯಾಕಂದ್ರೆ ಅದಕ್ಕೆ ರೋಗ ಇತ್ತಿತ್ತಲಾಗ ಅದಕ್ಕೂ ರೋಗ ಬಂದದ. ನಾ ಮರಿ ಹೇಳಬೇಕಾಗೈತಿ, ಈಗ ಇವತ್ತು ಅದು ಕಾಯಕೊರವು ಹುಳ ಅಂತೇಳಿ ಸುಳಿ ಕೊರವ ಹುಳ, ಅದಕ್ಕೆ ಯಾವುದೋ ಸರ್ ಅದು ಅದು ಆ ಹುಳ ಇವತ್ತು ಜಾಸ್ತಿ ಆಗಿ ಅದಂತೂ ಅತಿ ಲುಕ್ಸಾನ್ ಮಾಡಿದೆ. ಹ್ಞೂ, ಸೋಲ್ಜರ್ ಹುಳ, ಸೋಲ್ಜರ್ ಅಂತೇಳಿ ಒಂದು ಅದು ಕೀಟ, ಸೋಲ್ಜರ್ ಅಂತ ಕೀಟ, ಇದರ ಒಂದು ತೊಂದರೆ ಇದೆ ಇದಕ್ಕೆ ಸೂರ್ಪಣಕ್ಕೆ. ಇತ್ತಿತ್ತಲಾಗೆ ಒಂದು ವರ್ಷ ಆಯ್ತದ, ಈ ಒಂದು ವರ್ಷದಿಂದ ಒಟ್ಟು ನೇರವಾಗಿ ಸುಳಿಗೆ ಹೋಗಿ ಸುಳಿನ ತೆಗೆದು ಬಿಡ್ತೈತಿ. ಇನ್ನು ಸುಳಿ ಹೋದ್ರೆ ಮತ್ತೆ ಬೆಳೆ ಬರೋಂಗೇ ಇಲ್ಲ. ಈ ರೀತಿಯಾಗಿ ಅದು ಅದು ಎಲ್ಲಿಂದ ಬಂದೈತಿ, ಅದು ಇಲ್ಲಿದಿಲ್ಲೇ ಉತ್ಪತ್ತಿ ಆಗೈತೆ ಅಂತೇಳಿ ನಾವು ಸಾಕಷ್ಟು ಸರಿ ಇಲ್ಲಿ ನಮ್ಮಲ್ಲಿ ಅದ್ರ ಬಗ್ಗೆ ಎಕ್ಸ್ಪರ್ಟ್ಗಳನ್ನ ಇದು ಮಾಡಿದ್ದೀವಿ. ಇಲ್ಲಿ ಯಾಕೆ ಬರ್ತೈತಿ, ಹೆಂಗೆ ಇದನ್ನು ಹೆಂಗೆ ಇದು ಮಾಡಬೇಕು ಅನ್ನೋ ಕಂಟ್ರೋಲ್ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಇಲ್ಲಿ ನಮ್ಮ ಪಿ ಕೆ ಪಿ ಎಸ್ನ್ಯಾಗ ಚೇರ್ಮನ್ರ ನೇತೃತ್ವದಾಗ ಅದನ್ನು ರೈತರನ್ನ ಕೂಡಿಸಿ ಅದ್ರ ಬಗ್ಗೆ ತಿಳುವಳಿಕೆ ಸಾಕಷ್ಟು ಅವರಿಂದ ನಾವು ಸಲಹೆ ತೊಗೊಂಡ್ವಿ. ತೊಗೊಂಡು ಅವ್ರು ಹೇಳಿದ ಪ್ರಕಾರ ನಾವು ಔಷಧಿಗಳನ್ನು ಇದನ್ನು ಮಾಡಿದ್ರು, ಸ್ಪ್ರೇ ಮಾಡಿದ್ರು, ಅದು ಕಂಟ್ರೋಲಿಗೆ ಬರೋವಲ್ಲ ಇನ್ನು ಜಾಸ್ತಿನ. ಅವಾಗ ಜಸ್ಟ್ ಒಂದು ಎರಡು ಮೂರು ದಿವಸ ಕಂಟ್ರೋಲ್ ಆಗೈತಿ, ಹೊಡೆದ ನಂತರ ಮತ್ತು ಅದು ಇದಾಗ. ಈಗ ನಮ್ಮದೇ ನಿದರ್ಶನ, ಈಗ ಎರಡು ಮೂರು ಎಕರೆ ಇಳುವರಿ ಏಕ್ದಮ್ ಡೌನ್, ಏನೂ ತೆನೆ ಸರಿಯಾಗಿ ಇದಾಗಲಿಲ್ಲ. ಈ ರೀತಿಯಾಗಿ ಅದು ಆ ಹುಳ ಅತಿ ಒಂದು ರೈತರಿಗೆ ಒಂದು ತೊಂದರೆ ಆಗಿ ಅದು ಗೋವಿನ ಜೋಳ ಕಾಟ ಚಾಲು ಆಗಿದೆ. ಫಾಲ್ ಆರ್ಮಿ ಹುಳು ಅಲ್ಲ ಅದು, ಒಂದು ನೋಡಿ ಹೊಸದಾಗಿ ಬಂದಿದೆ ಫಾಲ್ ಆರ್ಮಿ ಹುಳು ಅಂತ, ಅದ್ರ ಕಾಟನ ಏನು? ಅದ ಸೇಮ್ ಅದರಿ, ಸೋಲ್ಜರ್ ಹುಳು ಅಂತ ಹೇಳ್ತೀರಿ, ಫಾಲ್ ಆರ್ಮಿ ಹುಳು ಅಂತ ಹೇಳ್ತಾರೆ. ಹೌದ್ರಿ, ಸಣ್ಣ ಇರ್ತದ್ರಿ ಅದು, ಹೆಚ್ಚು ಈ ಸಲ ಅದು ಭಾಳ ಅತಿ ಒಂದು ವರ್ಷ ಆಯ್ತು ಈಗ ಜಾಸ್ತಿ ಆಗಿರಿ. ಎಲ್ಲಿ ಗೋವಿನ ಜೋಳ ಹಾಕ್ತೀವಿ ಅಲ್ಲಿ ಅದು ಈಗ ಹಾಕಿದ ಒಂದು 8-10 ದಿನದ ಸ್ಪ್ರೇ, 15 ದಿನದಾಗ ಸ್ಪ್ರೇ ಚಾಲೋ ನೋಡ್ರಿ. ಆ ರೀತಿ ಅದು ಇದೈತಿ ಗೋವಿನ ಜೋಳದ ಪರಿಸ್ಥಿತಿ. ಆದರೆ ಹೀಗೆ ಸೂರ್ಪಣದಾದ್ರೆ ಆ ರೀತಿ. ಹೀಗಾಗಿ ರೈತರಿಗೆ ಏನಾಗೈತಿ, ನಾವು ಹಾಕಿದ್ದ ಇದ್ರೆ ನಮ್ಗೆ ಬರ್ತೈತಿ ಇಲ್ಲಪ್ಪ ಅನ್ನುವಂಥ ಒಂದು ಪರಿಸ್ಥಿತಿ ರೈತ ಇವತ್ತು. ಅಂದರೆ ಒಂದು ಇಳುವರಿ ಬರಬೇಕು, ಮತ್ತೊಂದು ರೇಟ್ ಬರಬೇಕು, ಈ ಎರಡು ಸಮಸ್ಯೆ ಇದೆ ರೈತರಿಗೆ. ಇಳುವರಿನೂ ಬರಬೇಕು, ಇವತ್ತು ರೇಟ್ನೂ ಬೇಕು. ಮಾರ್ಕೆಟದ ಸಮಸ್ಯೆ ಅಂತೂ ಸಾಕಷ್ಟು ಐತಿ, ಇದು ಎಲ್ಲರಿಗೂ ತಿಳಿದ ವಿಷಯ. ಯಾಕಂದ್ರೆ ಇವತ್ತು ರೈತ ಸಾಕಷ್ಟು ತೊಂದರೆ ಒಳಗೆ, ಅದನ್ನು ಏನೋ ತೊಂದರೆ ಮಾಡ್ಕೊಂಡು ಬೆಳೀತಾನಂದರೂ ಅದಕ್ಕೆ ಮಾರ್ಕೆಟ್ ಇಲ್ಲ. ಅದರ ನಡುವೆ ದಲ್ಲಾಳಿಗಾರಾಯ್ತು ಏನಾದ್ರು ಅವರೇ ಲಾಭ ತೊಗೋತಾರೆ ಹೊರತು ರೈತರಿಗೆ ಯಾವುದೇ ಥರ ಮಾರ್ಕೆಟ್ ಸಿಗಾಕೆ ಇವತ್ತು ಅತಿ ಸಮಸ್ಯೆ ಅಂದ್ರೆ ರೈತರಿಗೆ ಮಾರ್ಕೆಟ್ ಸಮಸ್ಯೆ ಇನ್ನೂ ನಮ್ಗೆ ರೈತರ. ಯಾಕಂದರೆ ಇದಕ್ಕೆ ಸರ್ಕಾರ ಬೆಂಬಲ ಬೆಲೆನೂ ಮಾಡೋಕ್ಕೆ ತಯಾರಿಲ್ಲ. ಮುಂದೆ ರೈತರಿಗೆ ಅದು ಬೆಳೆದಂಥ ಖರ್ಚರ ಬರಲಿ ಅನ್ನುವಂಥ ಒಂದು ಇದ್ರೂ ಅದು ಬರಾಗ್ತಾಯಿರಲಿಲ್ಲ. ಈ ರೀತಿಯಾಗಿ ಮಾರ್ಕೆಟ್ ಸಮಸ್ಯೆ ರೈತರಿಗೆ ಅತಿ ಸಮಸ್ಯೆ ಅದು. ಮಾರ್ಕೆಟ್ ಬಗ್ಗೆ ಸರ್ಕಾರ ಭಾಳಷ್ಟು ಪ್ರಯತ್ನ ಪಡ್ತಾ ಇದೆ, ಈ ಮಾರ್ಕೆಟ್ ಕೂಡ ತಂದಿದೆ, ಇದರ ಉಪಯೋಗ ಎಲ್ಲ ಮಾಡ್ಬೋದಲ್ಲ. ಈ ಮಾರ್ಕೆಟ್ ಬಗ್ಗೆ ನಿಮ್ಮ ಪ್ರಯತ್ನ, ನೀವು ಅದ್ರ ಬಗ್ಗೆ ಏನು ತಿಳ್ಕೊಂಡಿಲ್ವಾ? ಈ ಮಾರ್ಕೆಟ್ ನಾವು ತಿಳ್ಕೊಂಡಿವ್ರಿ, ಆದ್ರೆ ಅದು ಇನ್ನೂ ಸರ್ಕಾರ ಅದನ್ನ ಘೋಷಣೆ ಅಷ್ಟೇ ಜಾಸ್ತಿ ಮಾಡೈತಿ ಅಷ್ಟೇ, ಇನ್ನೂ ಅದು ಕಾರ್ಯರೂಪಕ್ಕೆ ಬರಬೇಕಾಗೈತಿ. ಬಂದು ರೈತರಿಗೆ ಅದರ ಬೆನಿಫಿಟ್ ಏನೈತೆ ಅನ್ನೋದು ಇನ್ನೂ ಆಗಬೇಕಾಗೈತಿ, ಅದು ಇನ್ನೂ ಆಗಿಲ್ಲ. ಯಾಕಂದ್ರೆ ಇನ್ನು ಬೆಂಬಲ ಬೆಲೆ ಇವತ್ತು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಎರಡೂ ಸರ್ಕಾರ ಸೇರಿ ಬೆಂಬಲ ಬೆಲೆ ಮೊದಲು ನಿಗದಿ ಮಾಡಿ ರೈತರಿಗೆ ಅದು ಮೊದಲು ಆ ಕೆಲಸ ಆಗುವಂಗೆ ಇವತ್ತು ಸರ್ಕಾರ ಮಾಡಬೇಕಾಗಿತ್ತು. ಕೃಷಿ ಹೊಂಡ ಎಲ್ಲ ತೋಡಿದ್ರೆ ಹೇಗೆ ನೀವು, ಮಳೆ ಅಂತೂ ಕಡಿಮೆ ಇದೆ ಅಂತ ಹೇಳಿದ್ರೆ ಒಂದು 5 ವರ್ಷದಿಂದ ಮಳೆ ಇಲ್ಲ ಅಂತ ಹೇಳಿದ್ರಿ, ಏನು ನೀರಾವರಿಗೆ ಏನು ಮಾಡ್ತಿದ್ರಿ? ಕೃಷಿ ಹೊಂಡ ಏನಾದ್ರು ಮಾಡಿದ್ರೆ ಇಲ್ವಾ? ನಾವು ಕೃಷಿ ಹೊಂಡ ಮಾಡಿದ್ರಿಂದ ನಮ್ಗೆ ಒಂದು ನೀರಾವರಿಗೆ ಹೆಚ್ಚು ಅನುಕೂಲ ಆಗಿದೆ. ಮೊದಲು ನಾವು ಈಗ ಡೈರೆಕ್ಟ್ ಬೋರ್ವೆಲ್ದಿಂದ ನಾವು ಭೂಮಿಗೆ ಹಾಸ್ತಿದ್ವಿ, ಅವು ಅಷ್ಟೊಂದು ನೀರು ಹಾಯ್ತಿದ್ದಿಲ್ಲ, ಭೂಮಿ ಭಾಳ ಇದು ಆರಿದಾಗ ಅದು ನೀರು ಜಾಸ್ತಿ ಹಾಯ್ಲಿಕ್ಕೆ ಹಾಕಿದ್ದಿಲ್ಲ. ಅದಕ್ಕೆ ನಾವು ಏನು ಮಾಡಬೇಕು ಅನ್ನುವಂಥ ಒಂದು ಸಮಸ್ಯೆ ಇದ್ದಾಗ ಆವಾಗ ಕೃಷಿ ಹೊಂಡ ಅಂತೇಳಿ ನಾವ ಸ್ವಂತ ನಮ್ಮ ಖರ್ಚಿನಿಂದ ನಾವು ಕೃಷಿ ಹೊಂಡನ ಮಾಡಿದ್ವಿ. ಎರಡು ಕೃಷಿ ಹೊಂಡ, ಎರಡು ಹೊಲದಲ್ಲಿ ಎರಡು ಕೃಷಿ ಹೊಂಡ ಮಾಡಿದ್ವಿ. ಈಗ ಬೋರ್ ಸಣ್ಣದ ಬೋರ್ ಇದ್ರೂ ಅದಕ್ಕೆ ಯಾವ ಎರಡು ಬೋರ್ ಇದ್ರೂ ಆಯ್ತು, ಮೂರು ಬೋರ್ ಇದ್ರೂ ಆಯ್ತು, ಅದಕ್ಕೆ ಡಂಪ್ ಮಾಡಿ ಅಲ್ಲಿಂದ ಲಿಫ್ಟ್ ಮಾಡುವಂಥ ಕೆಲಸ ಈಗ ನಾವು ಏನು ಮಾಡಾಕತ್ತೀವಲ್ಲ, ಆವಾಗ ಸಾಕಷ್ಟು ನೀರು ಹಾಯ್ಲಿಕ್ಕೆ ಸಮಯನೂ ಕಡಿಮೆ ಇತ್ತು, ಒಂದು ಹೆಚ್ಚು ಏರಿಯಾ ನೀರು ಕವರ್ ಆಗುವಂಥ ಒಂದು ಕೆಲಸ. ಅದರಿಂದ ಕೃಷಿ ಹೊಂಡದಿಂದ ಭಾಳ ಅನುಕೂಲ ಐತಿ. ಇವತ್ತು ಸರ್ಕಾರನೂ ಅದಕ್ಕೆ ಸಾಕಷ್ಟು ಒತ್ತು ಕೊಟ್ಟೈತಿ. ಅದರಿಂದ ಸರ್ಕಾರ ಕೃಷಿ ಹೊಂಡ ಮಾಡಿ ರೈತರಿಗೆ ಅದರಿಂದ ನೀರು ಹಾಸುವಂಥ ಕೆಲಸನೂ ಸರ್ಕಾರ ಮಾಡೈತಿ. ಕೃಷಿ ಹೊಂಡ ಜೊತೆಯಲ್ಲಿ ಕೃಷಿ ಹೊಂಡದಲ್ಲಿ ಮೀನು ಸಾಕಣೆ ಕೂಡ ಮಾಡ್ತಾರಲ್ಲ, ಕೆಲವು ಕಡೆ ಕೋಳಿ ಸಾಕಣೆ ಕೂಡ ಮಾಡ್ತಾರೆ ನೋಡಿ. ನೀರಲ್ಲಿ ಮೀನು, ಅದ್ರ ಮೇಲೆ ನೆಟ್ ಹಾಕಿ ಕೋಳಿ ಸಾಕಣೆ ಮಾಡ್ತಾರೆ. ಕೋಳಿ ಇಕ್ಕೆ ಮೀನಿಗೆ ಬೀಳ್ತದೆ, ಮೀನು ಎಲ್ಲ ಗೊಬ್ಬರ ಸೇರ್ತದೆ, ಅದು ಕೋಳಿ ಇಕ್ಕೆ ಆಮೇಲೆ ಮೀನಿಕ್ಕೆ ಎಲ್ಲ ಸೇರಿ ಗೊಬ್ಬರ ಆಗುತ್ತೆ. ಸೊ ಅಲ್ಲಿ ನೀರು ಆಗುತ್ತೆ, ಪೌಲ್ಟ್ರಿ ಫಾರ್ಮಿಂಗ್ ಆಗುತ್ತೆ, ಅಲ್ಲಿ ಮೀನು ಸಾಕಣೆ ಆಗುತ್ತೆ. ಇಂಥ ಒಂದು ಮಲ್ಟಿಪರ್ಪಸ್, ನೀವು ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ? ಅದು ನಾವು ಕೇಳಿವು ಕೆಲವೊಂದು ಕಡೆ, ಅದು ಏನು ಕೃಷಿ ಹೊಂಡ ಮಾಡಿದ್ರಲ್ಲ ಅದರಲ್ಲಿನ ಮೀನು ಸಾಕಾಣಿಕೆ ನೀವೇನು ಹೇಳಿದಿರಲ್ಲ, ಮೀನು ಸಾಕಾಣಿಕೆ ಮಾಡ್ಯಾರು, ಅದರಿಂದ ಅನುಕೂಲ ಮಾಡ್ಕೊಂಡಾರ ಕೆಲವೊಂದು ರೈತರು, ಅದನ್ನು ಮಾಡ್ಯಾರ್ರಿ. ಟೋಟಲ್ ಆಗಿ ಎಲ್ಲ ರೈತರು ಮಾಡೋಕ್ಕಾಗಿಲ್ಲ, ಎಲ್ಲರೂ ಮಾಡಿಲ್ಲ. ಅದನ್ನು ಅದೇನು ಅದು ಚಲೋ ಅಂತೇಳಿ ನಾವು ಕೇಳಿವು ಅದನ್ನು ಸುದ್ದಿ ನೀವು ಹೇಳಿದ ಪ್ರಕಾರ. ಅದು ಮೀನು ಸಾಕಾಣಿಕೆ ಮಾಡೋದ್ರಿಂದನೂ ಚಲೋ ಅದ, ನಮ್ಗೆ ಒಂದಲ್ಲ ಮತ್ತೊಂದು ಅದು ಇದಾಗೈತೆ, ಉಳಿತಾಯ ಆಗೈತೆ ನಮ್ಮ ಮಾಡೋದ್ರಿಂದ. ಖರೆ ನಮ್ಮ ಇದರಲ್ಲಿ ಯಾರೂ ಮಾಡಿಲ್ಲ, ಕೆಲವೊಂದು ಕಡೆ ರೈತರು ಮಾಡ್ಯಾರ. ಅದನ್ನು ಸರ್ಕಾರದ ಉದ್ದೇಶ ಏನಂದರೆ ರೈತರ ಆದಾಯ ಡಬಲ್ ಮಾಡುವಂಥದ್ದು, ಡಬ್ಲಿಂಗ್ ಆಫ್ ಇನ್ಕಮ್ ಅಂತ. ಇದಕ್ಕೆಲ್ಲ ಇದು ಸೂಕ್ತವಾದ ಒಂದು ವ್ಯವಸ್ಥೆ ಅಲ್ಲ ನೋಡಿ. ಮೀನು ಸಾಕಣೆ ಆಗುತ್ತೆ, ಕೋಳಿ ಸಾಕಣೆ ಆಗುತ್ತೆ, ನೀರು ಇರುತ್ತೆ, ಗೊಬ್ಬರನೂ ಸಿಗುತ್ತೆ. ಇದ್ರ ಬಗ್ಗೆ ನೀವು ಪ್ರಯತ್ನ ಪಡ್ಬೋದು ಅಲ್ವಾ? ಅದು ಮಾಡ್ಬೋದು, ಅದು ಮಾಡೋದ್ರಿಂದ ಚಲೋ ಅದ ನಮಗೆ. ಮೀನು ಸಾಕಾಣಿಕೆ ಏನು ಕೃಷಿ ಹೊಂಡದಿಂದ ನಾವು ಒಂದೇ ಖರ್ಚಿನಲ್ಲಿ ಎರಡು ಲಾಭನೂ ತಗೊಳಕ್ ಆಕೈತೆ. ಖರೆ ಮಾಡೋದ್ರಿಂದ ಅನುಕೂಲ ಅದ, ಅದು ಇಲ್ಲಂತೇನು ಇಲ್ಲ. ನಮ್ಮಲ್ಲಿ ರೈತರು ಯಾರಾದರೂ ಮಾಡಿಲ್ಲ, ಈಗ ನಾವು ಬೇರೆ ಕಡೆ ಮಾಡಿದ್ದನ್ನ ಕೇಳಿವು. ಅದು ಆದಾಯನಲ್ಲ ನಮ್ಗೆ, ಅದೊಂದು ಇಲ್ಲದ ಆದಾಯ. ಈಗ ಒಂದೇ ಇದರೊಳಗೆ ಮತ್ತೊಂದು ಆದಾಯ ನಮ್ಗೆ ಇದೈತಿ, ಮಾಡೋದು ಉತ್ತಮ ಅದ ನಮ್ಗೆ. ಕೃಷಿ ವಿಜ್ಞಾನ ಕೇಂದ್ರ ಹಿಟ್ನಳ್ಳಿ ವಿಜಯಪುರ, ಅಲ್ಲಿ ಇದೊಂದು ಮಾಡಿದಾರೆ ನೋಡಿ, ನೀವು ಅಲ್ಲಿ ನೋಡ್ಕೊಂಡು ಬರ್ಬೋದು. ಕೋಳಿ ಸಾಕಣೆ ಇದೆ, ಮೀನು ಸಾಕಣೆ ಇದೆ, ಗೊಬ್ಬರ ಎಲ್ಲ ಒಂದು ಸಣ್ಣ ಮಟ್ಟಿನ ಒಂದು ಮಾಡಿದ್ದಾರೆ. ಅದನ್ನು ನೋಡ್ಕೊಂಡು ಬಂದರೆ ನೀವು ಕೂಡ ಒಂದು ಪ್ರಯತ್ನ ಪಡ್ಬೋದು ಅಲ್ವಾ? ಕೃಷಿಯಿಂದ ನಾವು ಇದ್ದವರು, ನಾವು ರೈತರು ಕೃಷಿಯನ್ನು ಹೆಚ್ಚು ನಾವು ನಂಬಿದವರು. ಅದಕ್ಕೆ ತೊಂದರೆಯಲ್ಲಿ ನಾವು ಇವತ್ತು ಇಳುವರಿನ ರೈತರು ನಾವು ತೊಗೊಂಡು ಮಾರ್ಕೆಟ್ಗೆ ಹೋದ್ರೆ ಆ ಮಾರ್ಕೆಟ್ಗೆ ಒಂದು ನಿಖರವಾದ ಬೆಂಬಲ ಬೆಲೆ ಸಿಗುವಂಗೆ ಇವತ್ತು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಮಾಡಬೇಕು ಅನ್ನುವಂಥದ್ದು ನನ್ನ ಒಂದು ಆಗ್ರಹ. ಯಾಕಂದರೆ ಇವತ್ತಿನ ನೈಸರ್ಗಿಕ ಪರಿಸ್ಥಿತಿಯೊಳಗೆ ಎಷ್ಟು ನಾವು ತೊಂದರೆಯಿಂದ ರೈತ ಇವತ್ತು ಭೂಮಿಯಲ್ಲಿ ದುಡಿದು ಅದನ್ನು ಬೆಳೆದು ಅದರ ಫಲ ಇಲ್ಲ ಅನ್ನುವಾಗ ಇದಕ್ಕೆ ಸರ್ಕಾರ ಹೆಚ್ಚು ಗಮನ ಕೊಟ್ಟು ರೈತರಿಗೆ ಯಾವುದೇ ತೊಂದರೆ ಆಗಲಾರ್ದಾಗ ಇದ್ದ ಒಂದು ಮಾಲಿಗೆ ರೈತರಿಗೆ ಒಟ್ಟು ಸಿಗುವಂಥ ಒಂದು ವ್ಯವಸ್ಥೆ ಇವತ್ತು ಸರ್ಕಾರ ಮಾಡಬೇಕು ಅಂತೇಳಿ ನನ್ನ ಒಂದು ಇದು ಆಗ್ರಹ ಅಂತ ನಾವು ಹೇಳ್ಬೋದು. ಸರಿ, HL ಮೆಟ್ಗುಡು ಅವರೇ, ನಿಮ್ಮ ಕೃಷಿ ಅನುಭವದ ಬಗ್ಗೆ ಭಾಳಷ್ಟು ವಿಚಾರಗಳನ್ನು ತಿಳಿಸಿದ್ರಿ, ಇದರಿಂದ ನಮ್ಮ ರೈತ ಬಾಂಧವರಿಗೆ ಉಪಯೋಗ ಆಗ್ಬೋದು. ನಿಮ್ಮ ಫೋನ್ ನಂಬರ್ ಏನಾದ್ರು ಕೊಟ್ಟರೆ ನಿಮ್ಮ ಹೊಲಕ್ಕೆ ಬಂದವರು ನೋಡ್ಕೊಂಡು ಹೋಗ್ಬೋದಾ? ಫೋನ್ ನಂಬರ್ ಕೊಡ್ತೀರಾ? ಓಕೆ ಸರ್, ನಾವು ಕೊಡ್ತಿಲ್ಲ, ಬಂದವ್ರು ನೋಡಲಿ. ಇದನ್ನು ಫೋನ್ ನಂಬರ್ ನೀವು ಕೊಟ್ಟರೆ ನಿಮ್ಮನ್ನು ಫೋನಲ್ಲಿ ಸಂಪರ್ಕಿಸಿ ದಾರಿ ಕೇಳಿ ನಿಮ್ಮ ಕೃಷಿ ಭೂಮಿಗೆ ಬರ್ತಾರವರು, ನಿಮ್ಮ ಸಲಹೆ ಸೂಚನೆ ಕೇಳ್ತಾರವ್ರು. ನೀವೊಬ್ಬರು ಪ್ರಗತಿಪರ ರೈತರು ಬೇರೆ, ಗ್ರ್ಯಾಜುಯೇಟ್ ಬೇರೆ, ಫೋನ್ ನಂಬರ್ ಕೊಡಿ ನಿಮ್ಮದು. ನನ್ನ ಫೋನ್ ನಂಬರ್ 8310744084. ಇನ್ನೊಮ್ಮೆ ಹೇಳ್ತೀರಾ? 8310744084. ಸೊ ಈ ಫೋನ್ ನಂಬರಿಗೆ ಅವರು ಸಂಪರ್ಕಿಸಿದರೆ

ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ ಇವನಂಥ ಚಲವರೆಲ್ಲ ನೋಡುವಾರೆ ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ ಇವನಂಥ ಚಲವರೆಲ್ಲ ನೋಡುವಾರೆ ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕಿಸಾನವಾಣಿ ಕರಿಯತ್ತ ಕಾಳಿಂಗ ಕರಿಯತ್ತ ಮಾಲಿಂಗ ಸರತರ ರೈತ ಬಾಂಧವರ ಕಾರ್ಯಕ್ರಮ ಕೇಳಿದಿರಿ. ಕೇಳಿದ್ರೆ ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮವನ್ನು ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಈಗ ಸಮಯ 7:34 ಇನ್ನು ಮುಂದೆ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ದೇಶ ಬೇರೆ, ಭಾಷೆ ಬೇರೆ, ಆದರೆ ಭಾವ ಮಾತ್ರ ಒಂದೇ. ವಂದೇ ವಂದೇ, ನಾವೆಲ್ಲರೂ ಒಂದೇ. ಈ ದೇಶದೊಳು ಎಲ್ಲಿದ್ದರೂ ಭಾರತ ನಮ ಒಂದೇ. ಯಾವ ಭಾಷೆಯು ಮೇಲಲ್ಲ, ಯಾವ ಭಾಷೆಯು ಕೀಳಲ್ಲ. ಭಾಷೆಯ ಮೇಲಿನ ಅತಿಯಾದ ವ್ಯಾಮೋಹ ಸಮಾಜದ ಸ್ವಾಸ್ಥ್ಯಕ್ಕೆ ಮಾರಕ. ಪರಸ್ಪರ ಗೌರವ ಸಹಬಾಳ್ವೆಗೆ ಪೂರಕ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು.